ನೈಸರ್ಗಿಕವಾಗಿ ಹತೋಟಿ ಕ್ರಮಗಳನ್ನು ಕಂಡುಕೊಳ್ಳಬೇಕು. ಯಾವ ರೀತಿಯಪ್ಪ ಅಂದ್ರೆ ಬದುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. ಇದರಲ್ಲಿ ಮುಖ್ಯವಾಗಿ ತಮಗೆ ಹೇಳಲು ಇಷ್ಟಪಡೋರು ಏನೆಂದರೆ, ನಾನು ಈ ಮೇವಿನ ಬೆಳೆಗಳಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಸರ್ವೇ ಸಾಮಾನ್ಯವಾಗಿ ಕಡಿಮೆ ಮಾಡಬೇಕು. ಯಾಕಂದರೆ ಈ ಮೇವಿನ ಬೆಳೆಗಳು ನಾವು 60 ಮ್ಯಾಕ್ಸಿಮಮ್ ಆಗಿ 70 ದಿನದಲ್ಲಿ ಕಟಾವು ಮಾಡೋದ್ರಿಂದ ರಾಸಾಯನಿಕ ಬಳವಾಗಿರುವಂಥ ಕೀಟನಾಶಕಗಳನ್ನು ಬಳಸದೇ ಇರುವುದು ಸೂಕ್ತ. ಅದೇ ರೀತಿಯಾಗಿ ನಾವು ಏನು ಸಸ್ಯಜನ್ಯ ಅಂತ ಕರಿತೀವಿ, ಸಸ್ಯಜನ್ಯ ಅಂದರೆ ಬೊಟ್ಯಾನಿಕಲ್ಸ್ ಅಂತ ಕರಿತೀವಿ, ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸುವುದು ಕೂಡ ಸೂಕ್ತ. ಇದರಲ್ಲಿ ಏನೆಂದರೆ, ನಾವು ಸಾಗುವಳಿ ಪದ್ಧತಿಗಳನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಬಂಡುಗಳನ್ನು ಕ್ಲೀನಾಗಿಟ್ಟುಕೊಳ್ಳೋದು, ಮತ್ತು ಅದೇ ರೀತಿಯಾಗಿ ನಾವು ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಕರಿತೀವಿ, ಅಂದರೆ ಕೀಟ ನಿರೋಧಕ ತಳಿಗಳನ್ನು ಕೂಡ ಬೆಳೆಯಬೋದು. ಬದುಗಳನ್ನು ಸ್ವಚ್ಛವಾಗಿಡೋದು, ಆಮೇಲೆ ಕೊನೆಯ ಹಂತವಾಗಿ ನಾವು ಕೀಟನಾಶಕಗಳನ್ನು ಬಳಸಬಹುದು. ಅದರಲ್ಲಿ ಪ್ರಮುಖವಾಗಿ ಸಸ್ಯಜನ್ಯ ಕೀಟನಾಶಕಗಳಾದ ಬೇವಿನ ಎಣ್ಣೆ ಅಂತ ಕರಿತೀವಿ, ಅದು ಇವತ್ತು ಮಾರುಕಟ್ಟೆಯಲ್ಲಿ ಕೂಡ ಲಭ್ಯವಿದೆ. ಅದನ್ನು 2-3 ml 1 ಲೀಟ್ರಿಗೆ ಹಾಕಿ ಬೆರೆಸಿಬಿಟ್ಟು ನಾವು ಸಿಂಪಡಣೆ ಕೂಡ ಮಾಡ್ಬೋದು. ಅದೇ ರೀತಿ ನಾವು ಪರಭಕ್ಷಕ ಮತ್ತು ಪರತಂತ್ರಗಳು ಅಥವಾ ಪರಾವಲಂಬಿ ಕೀಟಗಳಂತ ಕರಿತೀವಿ. ಇವು ಏನಂದರೆ ನೈಸರ್ಗಿಕವಾಗಿ ಕೀಟಗಳು ನಮ್ಮ ಹಾನಿ ಮಾಡುವಂಥ ಕೀಟಗಳನ್ನು ನಾಶಪಡಿಸುತ್ತೇವೆ. ಅಂಥ ಕೀಟಗಳು ಕಂಡು ಬಂದಾಗ ನಾವು ಯಾವುದೇ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಅವುಗಳನ್ನು ಉತ್ತೇಜಿಸುವುದು ಕೂಡ ಒಂದು ಸೂಕ್ತ ವಿಧಾನ. ಅದೇ ರೀತಿಯಲ್ಲಿ ಇದರಲ್ಲಿ ಏನಂದರೆ, ನಮಗೆ ಇನ್ನು ಗೊಣ್ಣೆ ಹುಳು ಕಂಡು ಬರುತ್ತೆ, ಅದೇ ರೀತಿ ಗೆದ್ದಲುಗಳು ಕೂಡ ಕಂಡು ಬರ್ತವೆ. ಈ ಥರ ಹುಳುಗಳು ಕಂಡು ಬಂದಾಗ ಗೊಣ್ಣೆ ಹುಳು ಅಂತ ಏನು ಕರಿತೀವಲ್ಲ, ಅದು ಬೇರಿನ ಮೇಲೆ ಹಾನಿ ಮಾಡುತ್ತೆ. ಅದು ಬೇರಿನ ಮೇಲೆ ಹಾನಿ ಮಾಡೋದ್ರಿಂದ ಟೋಟಲ್ ಏನಂತೀವಿ ನಾವು, ಒಟ್ಟು ಸಸ್ಯ ಏನಂತ ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಒಂದು ಕೂಡ ಹಾನಿಕಾರಕವಾದಂಥ ಕೀಟ. ಇದನ್ನು ನಿರ್ವಹಿಸೋದು ಹೆಂಗಪ್ಪ ಅಂದರೆ, ನಾವು ಮೊದಲನೇದಾಗಿ ಏನಪ್ಪ ಅಂದರೆ ಉತ್ತಮವಾದ ಸಾಗುವಳಿ ಪದ್ಧತಿಗಳನ್ನು ಕಂಡುಕೊಳ್ಬೇಕು. ಅದೇ ರೀತಿ ನಾವು ಬೊಟ್ಯಾನಿಕಲ್ಸ್ ಅಂತೀವಿ, ಸಸ್ಯಜನ್ಯ ಕ್ರಿಮಿನಾಶಕಗಳನ್ನು ಬಳಸುವುದು. ಕೊನೆಯ ಉಪಾಯವಾಗಿ ಕೀಟನಾಶಕಗಳನ್ನು ಬಳಸುವುದು ಕೂಡ ಸೂಕ್ತ. ಅದೇ ರೀತಿಯಾಗಿ ನಾವು ಏಕದಳ ಮೇವಿನ ಬೆಳೆಗಳು ಅಂತ ಕರಿತೀವಿ, ಹುಲ್ಲಿನ ಜಾತಿಗೆ ಸೇರಿದಂಥ ಎಲ್ಲ ಮೇವಿನ ಬೆಳೆಗಳಲ್ಲಿ ಇದೇ ರೀತಿಯ ಕೀಟಗಳು ಕಂಡು ಬರ್ತವೆ. ಇದೇ ರೀತಿಯ ಹತೋಟಿ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು. ಅದೇ ರೀತಿಯಲ್ಲಿ ಏನೆಂದರೆ, ನಾವು ಅಲ್ಪಾವಧಿ ಮೇವಿನ ಬೆಳೆಗಳಂತೀವಿ, ಅದರಲ್ಲಿ ನಾವು ಏಕದಳ ಮೇವಿನ ಬೆಳೆಗಳಂತೂ ಕೂಡ ಕರಿತೀವಿ. ಅದರಲ್ಲಿ ಏಕದಳ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಒಂದು ಅಂದರೆ, ನಾವು ಮೇವಿನ ಜೋಳ ಅಂತ ಕರಿತೀವಿ. ಇದನ್ನು ಹಲ್ಲು ಜೋಳ ಅಂತವ್ರು ಕರೀತಾರೆ, ಮುಸುಕಿನ ಜೋಳ ಅಂತವ್ರು ಕೂಡ ಕರೀತಾರೆ. ಮತ್ತು ಇದರಲ್ಲಿ ಅದೇ ರೀತಿ ಇನ್ನೊಂದು ಏಕದಳ ಮೇವಿನ ಬೆಳೆ ಅಂದರೆ ಜೋಳ ಅಂತ ಕರಿತೀವಿ ನಾವು ಅದನ್ನು. ಇನ್ನೊಂದು ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಬೆಳೆ ಅಂದರೆ ಸಜ್ಜೆ. ಇವು ಮುಖ್ಯವಾದ ಏಕದಳ ಮೇವಿನ ಬೆಳೆಗಳು. ಇದರಲ್ಲಿ ಕೂಡ ತುಂಬ ಕೀಟಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ ನಾವು ಏನಂತೇಳಿ ಸುಳಿ ನೊಣ ಅಂತ ಕರಿತೀವಿ. ಅದನ್ನು ನಾವು ವೈಜ್ಞಾನಿಕ ಭಾಷೆಯಲ್ಲಿ ಅತೆರಿಗೋನ ಸೊಕೆಟ ಅಂತಲೂ ಕೂಡ ಅದನ್ನು ಕರಿತಾ ಇದ್ದೀವಿ. ಈ ಬಿಳಿ ನೊಣ ಏನು ಅಂದರೆ, ನಿಮಗೆ 1-4 ವಾರದಾಗೆ ಇದರ ಹಾನಿಯನ್ನು ಉಂಟು ಮಾಡ್ತದೆ. ಫಸ್ಟ್ ಆಫ್ ಆಲ್ ಆಗಿ ಇದು ಏನಂದರೆ ನೊಣದ ಥರನೇ ಇದು ಕಂಡುಕೊಳ್ಳುತ್ತದೆ. ಇದು ಏನಂದರೆ ಸುಳಿ ಭಾಗದ ಸಸ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಏನಂದರೆ ಅದನ್ನು ಸಸ್ಯ ಒಳಗಡೆ ಕಾಂಡದಿಂದ ತಿನ್ನುವುದರಿಂದ ಮೇನ್ ಸ್ಟೆಮ್ ಏನಂತ ಕರಿತೀವಿ, ಸುಳಿಯನ್ನು ಕೂಡ ಡ್ರೈ ಆಗೋದು ಅಥವಾ ಒಣಗೋದನ್ನು ನಾವಿಲ್ಲಿ ನೋಡಬಹುದು. ಇಂತಹ ಕೀಟಗಳು ಕಂಡು ಬಂದಾಗ ಈ 3 ಬೆಳೆಗಳಲ್ಲಿ ಮೊದಲನೇದಾಗಿ ಪೂರ್ವ ಬಿತ್ತನೆ ಅಂತ ಕರಿತೀವಿ, ಮುಂಚಿತವಾಗಿ ಅದನ್ನು ಬಿತ್ತನೆ ಮಾಡಬೇಕು. ಆಮೇಲೆ ಹೆಚ್ಚುವರಿ ಬೀಜಗಳನ್ನು ಬಳಸುವುದು, ಯಾಕಂದರೆ ನಿಮಗೆ ಸುಳಿ ಒಣಗಿದಂಥ ಗಿಡಗಳನ್ನು ಕಿತ್ತುವುದರಿಂದ ಹೆಚ್ಚಿನ ಬೀಜ ಬಳಸಿರೋದ್ರಿಂದ ನಮಗೆ 1 ಕೆಜಿಗೆ ಏನು ನಾವು ಹೆಕ್ಟರ್ಗೆ ಅಥವಾ ಎಕರೆಗೆ ಏನು ಬಳಸ್ತಾ ಇದ್ದಲ್ಲ ಅದಕ್ಕೆ ಸರಿದೂಗಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಾವು ಅಂದರೆ ಇದರಲ್ಲಿ ಏಕದಳ ಮೇವಿನ ಬೆಳೆಗಳ ಜೊತೆಗೆ ಅಲಸಂದಿಯನ್ನು ಕೂಡ ಬೆಳೆಯೋದ್ರಿಂದ 4:1 ಅಂತ ಕರಿತೀವಿ, 4:1 ನಾವು ಅಲಸಂದಿಯನ್ನು ಬೆಳೆಯೋದ್ರಿಂದ ಈ ಕೀಟವನ್ನು ಹತೋಟಿಯಲ್ಲಿ ಇಡಬಹುದು. ಅದೇ ರೀತಿಯಾಗಿ ನಾವು ಇದರಿಂದ ಸೂಕ್ತವಾಗಿ ಇನ್ನೂ ಕಾಣಿಸಿಕೊಂಡ್ರೆ ಅದರಿಂದ ನಾವು ಮುಂದೆ ಹೋಗಿಬಿಟ್ಟು ಅದರ ಸಸ್ಯಗಳನ್ನ ಕೀಟನಾಶಕಗಳನ್ನು ಕೂಡ ಬಳಸಬಹುದು. ಅದರಲ್ಲಿ ಮುಖ್ಯವಾದದ್ದಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಕೀಟನಾಶಕ ಯಾವುದಂದರೆ ನಾವು ನೀಮ್ ಆಯಿಲ್ ಅಂತ ಹೇಳಿ ಕರಿತೀವಿ. ಅದನ್ನು NSKE ಅಂತ ನಾವು ಪ್ರಿಪ್ರೇಷನ್ ಮಾಡ್ಕೋಬೋದು. ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನೀಮ್ ಆಯಿಲ್ ಅಂತೂ ಯೂಸ್ ಮಾಡ್ಬೋದು. ಅದನ್ನು 2-3 ml/L ಸೇರಿಸಿಬಿಟ್ಟು ಸಿಂಪಡಣೆ ಕೂಡ ಮಾಡ್ಬೋದು. ಅದೇ ರೀತಿ ಈ ಬೆಳೆಗಳಲ್ಲಿ ಇನ್ನೊಂದು ಮುಖ್ಯವಾದ ಕೀಟ ಅಂದರೆ ಅದು ಕಾಂಡ ಕೊರಕ ಅದನ್ನು ಚೈಲೋಪಾಟೆಲಸ್ ಅಂತೂ ಕರಿತೀವಿ. ಅದು ಇದು ಏನಂದರೆ ಕಾಂಡದ ಮೇಲೆ ಹಾನಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಎಲೆಗಳು ಕೂಡ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಥರ ಕೀಟಗಳು ಕೂಡ ಕಂಡು ಬಂದಾಗ ನೀವು ಹತೋಟಿ ಕ್ರಮಗಳನ್ನು, ಸಸ್ಯಜನ್ಯವಾದಂಥ ಕೀಟನಾಶಕಗಳನ್ನು ಬಳಸುವುದು, ಸಾಗುವಳಿ ಪದ್ಧತಿಗಳನ್ನು ಮಾಡಿಕೊಂಡು ಹೋಗುವುದು ಉತ್ತಮವಾದುದು. ಇವು ಎಲ್ಲ ಬಳಸಿದ್ರಿಂದಲೂ ಇನ್ನೂ ಕಾಣಿಸಿಕೊಂಡರೆ ಕೊನೆಯ ಹಂತವಾಗಿ ನೀವು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸಬಹುದು. ಅದರಲ್ಲಿ ಮುಖ್ಯವಾಗಿ ಬಳಸತಕ್ಕಂಥದ್ದು ಈ ಕೀಟಕ್ಕೆ ಕಾಂಡ ಕೊರಕಕ್ಕೆ ನಾವು ಏನು ಕರಿತೀವಿ ಅಂದರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳಿಬಿಟ್ಟು ಅದು 0.4 gram ಪರ್ ಲೀಟರ್ ನೀರಿಗೆ ಬರೆಸಿ ಸಿಂಪಡಿಸುವುದು. ಅದೇ ರೀತಿ ಇನ್ನೊಂದು ಕ್ಲೋರ್ನೆಂಟ್ರಿನಿಲಿ ಪ್ರೋಲ್ ಅಂತ ಕರಿತೀವಿ, ಅದನ್ನು ಕೂಡ 0.4 mg ಪರ್ ಲೀಟರ್ಗೆ ಬಳಸಿಬಿಟ್ಟು ಅದನ್ನು ಕೂಡ ಸಿಂಪಡಣೆ ಮಾಡಬಹುದು. ಇನ್ನೊಂದು ಕೀಟನಾಶಕ ಯಾವುದಂದರೆ ಸ್ಪೈನೋಶ್ಯಾಡ್ ಅಂತ ಕರಿತೀವಿ. ಇದು ಒಂದು ಸ್ವಲ್ಪ ವೆಚ್ಚ ಜಾಸ್ತಿ ಇದರಲ್ಲಿ ಸ್ಪೈನೋಶ್ಯಾಡ್ ಅಂತ ಹೇಳಿಬಿಟ್ಟು, ಇದನ್ನು ಕೂಡ ನಾವು 0.2 mg ಪರ್ ಲೀಟರ್ ನೀರಿಗೆ ಸೇರಿಸಿ ಕೂಡ ಸಿಂಪಡಣೆ ಮಾಡಬಹುದು. ತಾವು ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ NSK ಅನ್ನೋ ಪದ ಬಳಸ್ತಾರೆ. ಹೌದು ಸರ್, ಹೌದು ಸರ್. ಅಂದ್ರೆ ಬೇವಿನ ಬೀಜದ ಕಷಾಯ ಅಂತ ಕನ್ನಡದಲ್ಲಿ ಕರಿಬಹುದು. ಹೌದು ಸರ್. ಅದನ್ನ ಹೇಗೆ ತಯಾರು ಮಾಡ್ಕೋಬಹುದು ಸರ್? ನಾವು NSK ತಂದ್ರೆ ಅದನ್ನು ನಾವು ರೈತರು ಕೂಡ ತಯಾರು ಮಾಡ್ಕೋಬಹುದು. ನಾವು ಫಸ್ಟ್ ಏನಂದ್ರೆ ಬೇವಿನ ಬೀಜಗಳನ್ನು ಸಂಗ್ರಹಿಸಬೇಕು. ಎಷ್ಟಂದರೆ ಫಾರ್ ಎಕ್ಸಾಂಪಲ್ ತೊಗೊಂಡಾಗ ನಾವು ಒಂದು 5 kg ಸೀಡ್ಸನ್ನು ತೊಗೋತೀವಿ. ನಾವು 5 kg ಸೀಡ್ಸನ್ನು ತೊಗೊಂಡಿಬಿಟ್ಟು ಅದನ್ನು ಪೌಡರ್ ಮಾಡಬೇಕು. ನಾವು ಪೌಡ್ರ್ ಮಾಡ್ಕೊಂಡಿಬಿಟ್ಟು ಅದನ್ನು ನೀಟಾಗಿ ಬಿಟ್ಟು ಅದರ ಡಬಲ್ ಅಂದರೆ 5 kg ಸೀಡ್ಸ್ ತೊಗೊಂಡಾಗ ನಾವು ಒಂದು 10 kg ಅಷ್ಟು ನೀರು ತೊಗೊಂಡಿಬಿಟ್ಟು ಅದನ್ನು ರಾತ್ರಿ ಇಡೀ ನೆನೆ ಹಾಕಿಡಬೇಕು. ನೆನೆ ಹಾಕಿಬಿಟ್ಟು ಒಂದು ನೈಟ್ ಓವರ್ ನೈಟ್ ಅಂದರೆ 12 hours ನೆನೆ ಹಾಕಿಟ್ಟು ಬೆಳಿಗ್ಗೆ ಅದು ಅಂದರೆ ಹಾಲಿನ ಥರ ಗಂಟು ಬಂದಿರುತ್ತೆ. ಅದನ್ನು ಆ ಲಿಕ್ವಿಡ್ ದ್ರಾವಣ ಆಗಿರುತ್ತೆ. ಅದನ್ನು ಒಂದು ಕಟ್ಟಿಗೆ ತೊಗೊಂಡಿಬಿಟ್ಟು ಸ್ಟಿರ್ ಮಾಡಬೇಕು. ಅಂದರೆ ನಾವು ಸ್ವಲ್ಪ ಅಳಗಾಡಿಸ್ಕೋಬೇಕು. ಅದನ್ನು ಅಳಗಾಡಿಸ್ಕೊಂಡು ಬಿಟ್ಟು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ನಾವು ಒಂದು ಮುಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ ಅಥವಾ ತೆಳುವಾದ ಬಟ್ಟೆಗಳನ್ನು ತೊಗೊಂಡಿಬಿಟ್ಟು ಅದನ್ನು ನೀಟಾಗಿ ಸೋಸಬೇಕು. ಅದು ಏನು 10 liter ದ್ರಾವಣ ಏನು ಬಂದಿರುತ್ತಲ್ಲ ಅದನ್ನು ನಾವು 100 liter ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು 2-3 ml 1 liter ನೀರಿಗೆ ಸೇರಿಸಿಬಿಟ್ಟು ಸಿಂಪಡಣೆ ಕೂಡ ಮಾಡಬಹುದು. ಅದೇ ಥರ ನೆಕ್ಸ್ಟ್ ಏನಂದರೆ ಇದರಲ್ಲಿ ಇನ್ನೊಂದು ಇತ್ತೀಚೆಗೆ 2018 ಒಂದು ಹುಳು ಕಾಣಿಸಿಕೊಂಡಿತ್ತು. ಅದು ಏನಂದರೆ ಮುಸುಕಿನ ಜೋಳದಲ್ಲಿ ತುಂಬ ಹಾನಿಕಾರಕವಾದ ಹುಳವನ್ನು ಕಂಡುಕೊಂಡಿತ್ತು. ಅದಕ್ಕೆ ನಾವು ಏನಂತೀವಿ ಅಂದರೆ ಫಾಲ್ ಆರ್ಮಿ ವರ್ಮ್ ಅಂತ, ಅದನ್ನು ಫಾಲ್ಮ್ ಲದ್ದಿ ಹುಳು ಅಂತ ಕರೀತಾರೆ. ಅದನ್ನು ಲದ್ದಿ ಹುಳು ಅಂತ ಹೇಳಿಬಿಟ್ಟು ಇದು ರೈತ ಭಾಷೆಯಲ್ಲಿ ಕರೆಯೋದು ಸರ್ವೇ ಸಾಮಾನ್ಯ. ಇದು ನಮ್ಮ ದೇಶಕ್ಕೆ ಬಂದಿರೋದು 2018 ಇಂಟ್ರೊಡ್ಯೂಸ್ ಆಯಿತು. ಅದಕ್ಕಿಂತ ಮುಂಚೆ ಇದು ಕಾಣಿಸ್ಕೊಳ್ತಿರಲಿಲ್ಲ. ಇದು ಒಂದು ಮುಸುಕಿನ ಜೋಳಕ್ಕೆ ತುಂಬ ಹಾನಿಕಾರಕ. ಯಾಕಂದರೆ ಇದು ನಾವು ಬೆಳೆ ಹಂತದಲ್ಲಿ ಕಂಡುಕೊಂಡ್ರೆ ಇದು ತೆನೆ ಬರುವವರೆಗೂ ಕೂಡ ಕಾಣಿಸ್ಕೊಡ್ತದೆ. ಇದನ್ನು ನಾವು ಹತೋಟಿ ಕ್ರಮ ಮಾಡ್ಕೋಬೇಕಾದ್ರೆ ಇದನ್ನು ಇದು ಏನಂದರೆ ಹಾನಿ ಎಲ್ಲಿ ಉಂಟು ಮಾಡುತ್ತೆ ಅಂದರೆ ನಿಮಗೆ ಎಲೆಗಳ ಮೇಲೂ ಕೂಡ ಹಾನಿ ಉಂಟು ಮಾಡುತ್ತೆ, ಕಾಂಡಗಳ ಮೇಲೂ ಕೂಡ ಹಾನಿ ಉಂಟು ಮಾಡುತ್ತೆ, ತೆನೆಗಳ ಮೇಲೂ ಕೂಡ ಹಾನಿ ಉಂಟು ಮಾಡುತ್ತೆ. ಈ ಕೀಟಗಳನ್ನು ನಿರ್ವಹಿಸಬೇಕಾದರೆ ನಾವು ಸಮಗ್ರ ಹತೋಟಿ ಕ್ರಮವನ್ನು ಅನುಸರಿಸಬೇಕು. ಇದರಲ್ಲಿ ಮುಖ್ಯವಾಗಿ ಏನಂದರೆ ನಾವು ಅನುಸರಿಸಬೇಕಾದ್ರೆ ಫಸ್ಟು ಮಾಗಿ ಉಳಿಮೆಯನ್ನು ಡೀಪಾಗಿ ಅಂದರೆ ನೀಟಾಗಿ ಮಾಡಿಕೊಳ್ಳಬೇಕು, ಅಥವಾ ಬದುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು. ಅದೇ ರೀತಿ ರೆಸಿಸ್ಟೆಂಟ್ ವೆರೈಟಿದು ರೋಗ ನಿರೋಧಕ ಅಥವಾ ಅದೇ ಥರ ಕೀಟ ನಿರೋಧಕ ತಳಿಗಳನ್ನು ಬಳಸುವುದು. ಅಂತರ ಬೆಳೆಯಾಗಿ ಬೇರೆ ಬೆಳೆಯನ್ನು ಬೆಳೆಯೋದು, ಪರ್ಯಾಯವಾದ ಬೆಳೆಗಳನ್ನು ಕೂಡ ಬೆಳೆಯೋದು, ಇವೆನ್ನು ಸಾಗುವಳಿ ಪದ್ಧತಿಗಳು. ಅದೇ ಥರ ಮುಂದೆ ಏನಂದರೆ ಮೆಕ್ಯಾನಿಕಲ್ ಅಂತ ಕರಿತೀವಿ, ಯಾಂತ್ರೀಕೃತ ಅಂತ ಕರಿತೀವಿ. ಇದ್ರದ್ದು ಏನಂದರೆ ಗುಂಪಿನಲ್ಲಿ ಇದು ಮೊಟ್ಟೆ ಇಡುತ್ತೆ. ಮೊಟ್ಟೆ ಮತ್ತು ಮರಿ ಹುಳುಗಳನ್ನು ಕಂಡುಕೊಂಡಾಗ ಅವುಗಳನ್ನು ಕೈಯಿಂದ ನಾವು ಸಂಗ್ರಹಿಸಿ ಕೂಡ ನಾಶಪಡಿಸಬೇಕು. ಅದೇ ರೀತಿ ಏನಂದರೆ ನಾವು ಟ್ರ್ಯಾಪ್ಸ್ ಅಂತ ಕರಿತೀವಿ, ಅದನ್ನೇನಂದರೆ ಬಲೆಗಳು ಅಂತ ಕರಿತೀವಿ. ಮೋಹಕ ಬಲೆಗಳು ಅಂದರೆ ಮೋಹಕ ಬಲೆಗಳನ್ನು ಕೂಡ ಬಳಸಿಬಿಟ್ಟು ಪತಂಗಗಳನ್ನು ಚಿಟ್ಟೆಗಳನ್ನು ಕೂಡ ಟ್ರ್ಯಾಪ್ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಏನಂದರೆ ಸಸ್ಯಜನ ಸರ್ವೇಸವನ್ನು ಹೇಳಿದೆ, ನೀಮ್ ಆಯಿಲ್ ಅಂತೇಳಿ ಮಾರುಕಟ್ಟೆಯಲ್ಲಿ ಕೂಡ ಲಭ್ಯ ಇದೆ. ಅದು NSK ಅಂತ ತಾವು ಪ್ರಿಪರೇಷನ್ ಮಾಡಿಕೊಂಡು ಕೂಡ ಅದನ್ನು ಕೂಡ ಸಿಂಪಡಣೆ ಮಾಡಬಹುದು. ಅದೇ ಥರ ಜೈವಿಕ ಹತೋಟಿ ಕ್ರಮ ಅಂತ ಕರಿತೀವಿ. ಜೈವಿಕ ಹತೋಟಿ ಕ್ರಮದಲ್ಲಿ ನಾವು ಬೆಸಿಲಸ್ ಥೊರೆಂಜೆನ್ಸಿಸ್ ಅಂತ ಬರುತ್ತೆ, ಅದೇ ರೀತಿ ಬೆವೇರೆಯ ಬೆಸ್ಸಿಯನ ಅಂತ ಬರುತ್ತೆ, ಮೆಟರೈಜಿಯಂ ಅನಿಸೋಪ್ಲಿಯೇ ಅಂತ ಬರುತ್ತೆ. ಈ ಥರ ಶಿಲೀಂಧ್ರಗಳನ್ನು ಕೂಡ ಉಪಯೋಗಿಸಿಬಿಟ್ಟು ನಾವು ಅಥವಾ ವೈರಾಣುಗಳನ್ನು ಕೂಡ ಉಪಯೋಗಿಸಿಬಿಟ್ಟು ನಾವು ಈ ಕೀಟಗಳನ್ನು ಹತೋಟಿಗೆ ತರಬಹುದು. ಇಲ್ಲಿವರೆಗೂ ಬಂದರೂ ಕೂಡ ಮ್ಯಾನೇಜ್ ಆಗದೇ ಇದ್ದ ಪಕ್ಷದಲ್ಲಿ ಅಥವಾ ಇನ್ನೂ ಕಂಡುಕೊಂಡ ಪಕ್ಷದಲ್ಲಿ ನಾವು ಕೊನೆಯ ಉಪಾಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬಹುದು. ಅದರಲ್ಲಿ ಇದು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಕರಿತೀವಿ. ಆಮೇಲೆ ಅದೇ ಥರ ಇನ್ನೊಂದು ಕ್ಲೋರ್ನೆಂಟ್ರಿನಲ್ಲಿ ಪ್ಲೂನೋ ಅಂತ ಬರುತ್ತೆ, ಅದೇ ಥರ ಸ್ಪೈನೋಶ್ಯಾಡ್ ಅಂತ ಬರುತ್ತೆ. ಈ ರಾಸಾಯನಿಕ ಕೀಟನಾಶಕಗಳು ಕೂಡ ಬಳಸಬಹುದು. ಅದೇ ಥರ ಏಕದಳ ಮೇವಿನ ಬೆಳೆಗಳ ಆದಮೇಲೆ ನೆಕ್ಸ್ಟ್ ಏನೋ ಬರೋದು ಅಂದರೆ ನಮಗೆ ಇದರಲ್ಲಿ ಕೂಡ ಸಸ್ಯಹೀನಗಳು ಸರ್ವೇ ಸಾಮಾನ್ಯವಾಗಿ ಕಂಡುಕೊಳ್ತವೆ. ಇವೇನೆಂದರೆ ರಸ ಹೀರುವ ಕೀಟಗಳು ಅಂತ ಹೇಳ್ತಾರೆ. ರಸ ಹೀರುವ ಕೀಟಗಳಲ್ಲಿ ಕಂಡು ಬರುವಂಥವು ಅಂದರೆ ಒಂದು ಸಸ್ಯಹೀನು ಅಂತ ಬರುತ್ತೆ, ಒಂದು ಬಿಳಿ ನೊಣ ಅಂತ ಬರುತ್ತೆ, ಥ್ರಿಪ್ಸ್ ನುಸಿ ಅಂತ ಬರುತ್ತೆ, ಅದರಂತೆ ಜಿಗಿ ಹುಳು ಅಂತ ಬರುತ್ತೆ. ಇದು ಏಕದಳ ಮೇವಿನ ಬೆಳೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಅಂದರೆ ಸಸ್ಯಹೀನು ನಮಗೆ ಕಂಡು ಬರ್ತದೆ. ಆ ಸಸ್ಯಹೀನು ಕಾಣೋ ಏನಂದರೆ ಇದು ಒಂದು ಎರಡು ಪ್ರೌಢ ಮತ್ತು ಮರಿ ಕೀಟಗಳು ಎರಡೂ ಕೂಡ ಬೆಳೆಗಳ ಮೇಲೆ ಹಾನಿ ಉಂಟು ಮಾಡ್ತವೆ. ಇವು ಏನಂದರೆ ಪತ್ರ ಹರಿತನ ಮತ್ತು ಮೃದುವಾದ ಭಾಗಗಳಿಂದ ಇದನ್ನು ರಸವನ್ನು ಹೀರ್ತವೆ. ಈ ರಸ ಹೀರೋದ್ರಿಂದ ಎಲೆಗಳು ಏನಾಗುತ್ತವೆ ಅಂದರೆ ಹಳದಿ ಬಣ್ಣಕ್ಕೆ ತಿರುಗಾಡುತ್ತೆ. ಬರ್ತಾ ಬರ್ತಾ ಅದನ್ನು ಕೂಡ ಒಣಗಿಬಿಟ್ಟು ಉದರಲಿಕ್ಕೆ ಸರ್ವೇ ಸಾಮಾನ್ಯವಾಗಿ ಹಾನಿ ಕೂಡ ಉಂಟು ಮಾಡುತ್ತೆ. ಈ ಥರ ಕೀಟಗಳು ನಾವು ಕಂಡು ಬಂದಾಗ ಏನು ಕೂಡ ಮಾಡ್ಕೋಬೇಕಂದರೆ, ಎಲ್ಲಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಕಂಡು ಬಂದಾಗ ಅವು ಗಿಡಗಳನ್ನು ಅಥವಾ ಕಂಡು ಬಂದ ಭಾಗದ ಸಸಿಗಳನ್ನು ತೆಗೆದುಕೊಂಡು ಅದನ್ನು ಸಂಗ್ರಹಿಸಿಬಿಟ್ಟು ನಾಶಪಡಿಸುವುದು ಕೂಡ ಸೂಕ್ತ. ಇದಕ್ಕೂ ಕೂಡ ಏನಂದರೆ ನಾವು NSKE ಅಥವಾ ನೀಮ್ ಆಯಿಲ್ ಅಂತ ಕರಿತೀವಿ, ಇದನ್ನು ಕೂಡ ಬಳಸಬಹುದು. ಅದೇ ರೀತಿಯಾಗಿ ಇದಕ್ಕೂ ಕೂಡ ನಾವು ಕೊನೆಯದಾಗಿ ಒಂದೆರಡು ರಾಸಾಯನಿಕ ಕೀಟನಾಶಕಗಳು ಕೂಡ ಬಳಸಬಹುದು. ಇದರಲ್ಲಿ ಒಂದು ಡೈಮಿಥೋಯೇಟ್ ಅಂತ ಕರಿತೀವಿ, ಅದು 2 ml ಪರ್ ಲೀಟರ್ ಆಫ್ ವಾಟರ್ಗೆ ಹಾಕ್ಕೊಂಡುಬಿಟ್ಟು ಅದನ್ನು ಕೂಡ ನಾವು ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಥಯೋಮಿಥಾಕ್ಸನ್ ಅಂತ ಬರುತ್ತೆ, ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ, ಇದನ್ನು ಕೂಡ ಒಂದು 0.4 ml/L ಬೆರೆಸಿಬಿಟ್ಟು ಕೂಡ ಸಿಂಪಡಣೆ ಮಾಡ್ಬೋದು. ಇವು ಏಕದಳ ಮೇವಿನ ಬೆಳೆಗಳಲ್ಲಿ ಬರತಕ್ಕಂಥ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಇನ್ನು ದ್ವಿದಳ ಮೇವಿನ ಬೆಳೆಗಳು ಅಂತ ಕರಿತೀವಿ, ಅದು ಲೆಗುಮ್ಸ್ ಅಂತೂ ಕರಿತೀವಿ. ಅದರಲ್ಲಿ ಕೂಡ ಬರ್ತಕ್ಕಂಥ ಬೆಳೆಗಳು ಅಂದರೆ ಒಂದು ಮೇವಿನ ಅಲಸಂದೆ ಮುಖ್ಯವಾಗಿ ಬರ್ತಕ್ಕಂಥದ್ದು. ಅದೇ ಥರ ನಾವು ಇನ್ನೊಂದು ಏನಕ್ಕೆ ಕರಿತೀವಿ ಅಂದರೆ ಲುಸರ್ ಅಂತ ಕರಿತೀವಿ, ಅದನ್ನು ಕೂಡ ಒಂದು ಕುದುರೆ ಮಸಾಲೆ ಅಂತ ಕೊಡ್ತೀವಿ ಕರಿತೀವಿ. ಅದೇ ರೀತಿ ಇನ್ನೊಂದು ಹೆಜ್ ಲುಸರ್ ಅಂತ ಬರುತ್ತೆ, ಹೆಜ್ ಲುಸರ್ ಅಂದರೆ ಅದು ಕನ್ನಡದಲ್ಲಿ ಬೇಲಿ ಮೆಂತೆ ಅಂತ ನಾವು ಅದನ್ನು ಕರಿತೀವಿ. ಇದರಲ್ಲಿ ಪ್ರಮುಖವಾದ ಬೆಳೆ ಅಂತಂದರೆ ನಮಗೆ ನಮ್ಮ ಭಾಗದಲ್ಲಿ ಮೇವಿನ ಅಲಸಂದೆ. ಇದರಲ್ಲಿ ಕೂಡ ತುಂಬ ಕೀಟಗಳು ಕಂಡು ಬರ್ತವೆ. ಮೊದಲನೇದಾಗಿ ಜಾಸ್ತಿ ಕಂಡು ಬರತಕ್ಕಂಥ ಕೀಟ ಅಂತಂದರೆ ನಾವು ಇದರಲ್ಲಿ ಸಸ್ಯ ಏನು ಅಂತ ಕರಿತೀವಿ, ಅದನ್ನು ನಾವು ಎಫಿಡ್ಸ್ ಅಂತ ಕರಿತೀವಿ, ಅದು ವೈಜ್ಞಾನಿಕ ಭಾಷೆಯಲ್ಲಿ ಎಫಿಸ್ ಕ್ರ್ಯಾಕ್ಸಿ ಓರಾನೋ ಅಂತ ಕರಿತೀವಿ. ಇದರಲ್ಲಿ ಮರಿ ಕೀಟಗಳು ಮತ್ತು ಪ್ರೌಢ ಕೀಟಗಳು ಇದನ್ನು ಮಾಡ್ತವೆ ಅಂದರೆ ಮೃದುವಾದ ಭಾಗದಿಂದ ರಸವನ್ನು ಹೇರಿಬಿಟ್ಟು ಅದನ್ನು ಹಳದಿ ಬಣ್ಣಕ್ಕೆ ತಿರುವುದು ಮತ್ತು ವಿವಿಧ ವೈರಾಣುಗಳನ್ನು ಕೂಡ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಬ್ಬಿಸುವಲ್ಲಿ ಇವು ಪ್ರೇರೇಪಿತವಾಗಿರ್ತವೆ ಅಥವಾ ಕೈಗೊಳ್ಳುತ್ತವೆ. ಅದೇ ರೀತಿ ಕೂಡ ಇವು ಎಫಿಡ್ಸ್ಗೆ ಬಂದಾಗ ನಾವು ಏನು ಮಾಡಬೇಕಂದ್ರೆ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸ್ಬೋದು. ಅದೇ ಥರ ನೀವು ಕೊನೆಯ ಅಂತ್ಯವಾಗಿ ಸೇಮ್ ಏನು ನಾವು ರಸ ಇರೋ ಕೀಟಗಳಿಗೆ ಬರ್ತಕ್ಕಂಥ ಡೈಮಿಥೋಯೇಟ್ ಅಂತ ಹೇಳ್ತೀವಿ, 2 ml/L ಆಫ್ ವಾಟರ್ ಅದೊಂದು ಬಳಸ್ಬೋದು. ಅಥವಾ ಇಮಿಡಾಕ್ಲೋಪ್ರಿಡ್ 0.4 ml/L ಬೆರೆಸಿಬಿಟ್ಟು ಅದನ್ನು ಕೂಡ ಬಳಸ್ಬೋದು. ಥಯೋಮಿಥಾಕ್ಸನ್ ಅಂತ ಬರುತ್ತೆ, ಅದನ್ನು ಕೂಡ ನಾವು 0.4 ml/L 1 ಲೀಟ್ರಿಗೆ ಬೆರೆಸಿಬಿಟ್ಟು ಅದನ್ನು ಕೂಡ ಈ ಸಸ್ಯ ಏನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಹತೋಟಿಯಲ್ಲಿ ಇಡಬಹುದು. ಅದೇ ರೀತಿ ಇದರಲ್ಲಿ ಕೂಡ ಕಾಂಡ ಕೊರಕಗಳು ಸರ್ವೇಸಾಮಾನ್ಯವಾಗಿ ಕಂಡು ಬರ್ತವೆ. ಅದರಲ್ಲಿ ಏನಂದರೆ ಮರುಕ್ಕ ವಿಟ್ರತ ಅಂತ ಹೇಳ್ಬಿಟ್ಟು ನಾವು ವೈಜ್ಞಾನಿಕ ಭಾಷೆಯಲ್ಲಿ ಕರಿತೇವೆ. ಇದು ಏನಂದರೆ ಕಾಂಡದ ಮೇಲೆ ಮತ್ತು ಇವನ್ ಎಲೆಗಳಿಗೂ ಮೇಲೆ ಕೂಡ ಹಾನಿ ಉಂಟು ಮಾಡ್ತೇವೆ. ಇದು ಹಾನಿ ಉಂಟು ಮಾಡೋದ್ರಿಂದ ಏನಂದರೆ ಕಾಂಡಗಳ ಮೇಲೆ ಮಾಡುತ್ತೆ, ಅದಕ್ಕೆ ನಾವು ನಷ್ಟವನ್ನು ಕೂಡ ಮೇವಿನ ಇಳುವರಲ್ಲಿ ಮತ್ತು ಕಾಳಿನ ಇಳುವರಲ್ಲಿ ಎರಡರಲ್ಲಿ ಕೂಡ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಇಂಥ ಕೀಟಗಳು ಬಂದಾಗ ಕೂಡ ತಾವು ಬೇವು ಆಧಾರಿತ ಅಂದರೆ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸುವುದು ಮತ್ತು ಜೈವಿಕ ಕೀಟನಾಶಕಗಳಂತ ಹೇಳ್ತೀವಿ, ಮೆಟಾರೈಜಮ್ಮು, ಬೇವರೆ ಬೆಸಿನ, ಈ ಥರ ಕೀಟನಾಶಕಗಳನ್ನು ಬಳಸುವುದು ಕೂಡ ಸೂಕ್ತ. ಅದೇ ರೀತಿ ಸಾಗುವಳಿ ಪದ್ಧತಿಗಳನ್ನು ಕ್ರಮಬದ್ಧವಾಗಿ ಪಾಲಿಸುವುದರಿಂದ ಕೂಡ ಇದನ್ನು ನಾವು ಕ್ರಮೇಣ ಕಡಿಮೆ ಮಾಡ್ಬೋದು. ಕೊನೆಯ ಹಂತವಾಗಿ ಕೂಡ ನಾವು ಇದನ್ನು ಏನಂದರೆ ನಾವು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳಿರ್ತೀವಿ, ಸೇಮ್ ಥಿಂಗ್ ಡೈಮಿಥೋಯೇಟ್ ಮತ್ತು ಅದೇ ರೀತಿ ಇಮಿಡಾಕ್ಲೋಪ್ರಿಡ್ ಥಯೋಮಿಥಾಕ್ಸಿನ್ ಈ ಥರಂಥ ಕೀಟನಾಶಕಗಳನ್ನು ಕೂಡ ಬಳಸ್ಬೋದು. ಇದರಲ್ಲಿ ಇನ್ನೊಂದು ಹುಳ ಬರತಕ್ಕಂಥದ್ದು ಅಂದರೆ ಕಾಯಿ ಕೊರಕ ಅಂತ ಕೇಳ್ತೀವಿ, ಕಾಯಿ ಕೊರಕ, ಕಾಂಡ ಕೊರಕ. ಇದು ಕಾಯಿ ಕೊರಕ ಇದು ಒಂದು ಹಾನಿಕಾರಕ ಹುಳು, ಅದಕ್ಕನ್ನು ನಾವು ಏನಂತ ಕರಿತೀವಿ ಅಂದರೆ ವೈಜ್ಞಾನಿಕ ಭಾಷೆಯಲ್ಲಿ ಹೆಲಿಕೋವರ್ಪ ಆರ್ಮಿಜರ ಅಂತ ಕರಿತೀವಿ. ಇದನ್ನು ಒಂದು ಹಾನಿಕಾರಕ ವರ್ಗದ ಕೀಟ. ಇದು ಎಲೆಗಳ ಮೇಲೆ ಮತ್ತು ಮೊಗ್ಗುಗಳ ಮೇಲೆ ಮತ್ತು ಕಾಳುಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ತಿನ್ನೋದ್ರಿಂದ ಇದು ಒಂದು ಹಾನಿಕಾರಕ ಕೀಟ. ಇದರನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ನಾವು ಸಾಗುವಳಿ ಪದ್ಧತಿಗಳನ್ನು ಮಾಡಬೇಕು. ಸಾಗುವಳಿ ಪದ್ಧತಿಗಳೆಂದರೆ ಮೊದಲನೇದಾಗಿ ಉಳುಮೆಯನ್ನು ಮಾಡಬೇಕಾದ್ರೆ ಭೂಮಿ ಆಳವಾಗಿ ಅಗೆದುಬಿಟ್ಟು ಉಳುಮೆ ಮಾಡುವುದು ಬಿತ್ತನೆಗಿಂತ ಮುಂಚೆ. ಅದಕ್ಕೆ ಕೀಟಗಳ ಬಾಧೆಗಳನ್ನು ಕಡಿಮೆ ಇರತಕ್ಕಂಥ ತಳಿಗಳನ್ನು ಬಳಸುವುದು. ಬದುಗಳನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳೋದು, ಸಾಗುವಳಿ ಪದ್ಧತಿಗಳನ್ನು ಈಟಗೆ ಇದನ್ನು ಕ್ರಮಬದ್ಧವಾಗಿ ಮಾಡಿಕೊಳ್ಳೋದು, ಅದೇ ರೀತಿ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸೋದು, ಇದೇ ನಾವು ನೀಮ್ ಆಯಿಲು ಅದೇ ಥರ ಅಥವಾ ಎನ್ ಎಸ್ ಕೆಯನ್ನು ಬಳಸೋದು, ಅದೇ ಥರ ಜೈವಿಕ ಅಂತ ಕೀಟನಾಶಕಗಳದ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಎಚ್ ಎ ಎನ್ ಪಿ ವಿ ಅಂತ ಹೇಳ್ತೀವಿ, ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಹೇಳಿದ್ಬಿಟ್ಟು, ಇದು 250 ಲಾರೋಲ್ ಇಕ್ವಲೆಂಟ್ ಪರ್ ಹೆಕ್ಟರ್, ಇದನ್ನು ಬೆರೆಸಿಬಿಟ್ಟು 1-2 ml ಸಿಂಪಡೆ ಕೂಡ ಮಾರ್ಬೋದು. ಎಚ್ ಎ ಎನ್ ಪಿ ವಿ ಅನ್ನೋದು ಏನಿದೆಯಲ್ಲ, ಇದು ಮಾರುಕಟ್ಟೆಯಲ್ಲಿ ಹಾಲ್ಟ್ ಮತ್ತು ಡೈಪೆಲ್ ಅನ್ನುವ ಟ್ರೇಡ್ ನೇಮಲ್ಲಿ ಕೂಡ ರೈತರಿಗೆ ಲಭ್ಯವಿದೆ. ಇದರಲ್ಲಿ ಕೂಡ ಇಷ್ಟು ಆದರೂ ಹತೋಟಿಗೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಕೂಡ ಬಳಸಬೋದು. ಮುಖ್ಯವಾಗಿ ರಾಸಾಯನಿಕ ಕೀಟನಾಶಕಗಳು ಬರ್ತಕ್ಕಂಥ ಇದರಲ್ಲಿ ಅಂತಂದರೆ ನಾವು ಸ್ಪೈನೋಶಾಡ್ ಬಳಸ್ಬೋದು, ಅದು 0.2 ml ಪರ್ ಲೀಟ್ರಿಗೆ ಬಳಸ್ಬೋದು. ಅದೇ ರೀತಿ ನಾವು ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಬರುತ್ತೆ, ಅದನ್ನು ಕೂಡ 0.4 ml ಪರ್ ಗ್ರಾಮ್ಗೆ ಅದನ್ನು ಕೂಡ ಬೆರೆಸಿಬಿಟ್ಟು ಸಿಂಪಡಣೆ ಕೂಡ ಮಾಡಬಹುದು. ಅದೇ ರೀತಿ ಮೇವಿನ ಬೆಳೆಗಳಲ್ಲಿ ಸರ್ವೇ ಸಾಮಾನ್ಯ ಸಮಗ್ರ ಹತೋಟಿ ಕ್ರಮಗಳನ್ನು ತಗೋಬೇಕಾದರೆ ನಾವು ಬದುಗಳನ್ನು ಮುಖ್ಯವಾಗಿ ಸ್ವಚ್ಛವಾಗಿಡಬೇಕು. ಎಲ್ಲ ಮೇವಿನ ಬೆಳೆಗಳಲ್ಲಿ ಇದನ್ನು ಪಾಲಿಸಲೇಬೇಕು, ಬದುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಒಂದೇದು. ಅದೇ ರೀತಿ ನಾವೇನಂದ್ರೆ ಕೀಟ ಮತ್ತು ರೋಗ ನಿರೋಧಕ ತಳಿಗಳನ್ನು ಬಳಸುವುದು, ಮತ್ತು ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡುವುದು. ಅದೇ ರೀತಿ ಬೀಜೋಪಚಾರ ಮಾಡತಕ್ಕಂಥ ರಾಸಾಯನಿಕ ಕೀಟನಾಶಕಗಳು ಬರ್ತವೆ, ಅದರಲ್ಲಿ ಕ್ಯಾಪ್ಟನ್ ಮತ್ತು ಥೈರಾಮ್ ಅಂತ ಕರಿತೀವಿ, ಇದು ಕೂಡ ನೀವು 1.5 ml ಪರ್ kg ಸೀಡ್ಸ್ಗೆ ನಾವು ಬೆರೆಸಿಬಿಟ್ಟು ಬೀಜೋಪಚಾರ ಕೂಡ ಮಾಡಬಹುದು. ಆಮೇಲೆ ಇದೇ ರೀತಿ ನಾವು ಮೆಕ್ಯಾನಿಕಲ್ ಕರಿತೀವಿ, ಈಗ ಪರಭಕ್ಷಕ ಕೀಟಗಳು ಪರತಂತ್ರ ಜೀವಿಗಳು ಏನಂದರೆ ನೈಸರ್ಗಿಕವಾಗಿ ಅದು ನಮ್ಮ ತಾಕುಗಳಲ್ಲಿ ಇರುತ್ತವೆ, ಅವನ್ನು ನಾವು ಉತ್ತೇಜಿಸುವುದು. ಅದೇ ರೀತಿ ನಾವು ಪರಭಕ್ಷಕ ಪಕ್ಷಿಗಳು ಕೂಡ ಉತ್ತೇಜಿಸುವುದು, ಪರಭಕ್ಷಕ ಪಕ್ಷಿಗಳನ್ನು ಉತ್ತೇಜಿಸಲು ನಾವು ಏನಂದರೆ ಸ್ವಲ್ಪ ಜೋಳ ಬಿತ್ತನೆ ಅಥವಾ ಪುಂಡಿಗಳನ್ನು ಇವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸೇರಿಸಿಬಿಟ್ಟು ಬಿತ್ತನೆ ಮಾಡೋದರಿಂದ ಕೂಡ ಅದನ್ನು ಪಕ್ಷಿಗಳನ್ನು ನಾವು ಉತ್ತೇಜಿಸಬಹುದು. ಅದೇ ರೀತಿ ಒಣಗಿದ ರೆಂಬೆ ಕೊಂಬೆಗಳು ಅಂತ ಕರಿತೀವಿ, ಅವನು ಕೂಡ ನಾವು ನಮ್ಮ ತಾಕುಗಳಲ್ಲಿ ಒಯ್ದಿಟ್ಟಾಗ ಆ ರೆಂಬೆ ಕೊಂಬೆಗಳ ಮೇಲೆ ಪರಭಕ್ಷಕ ಪಕ್ಷಿಗಳು ಬಂದು ಕೂತುಬಿಟ್ಟು ಅದು ಕೂಡ ಒಂದು ಕೀಟಗಳನ್ನು ತಿನ್ನುವುದರಿಂದ ಅದನ್ನು ನಾವು ಬಯಾಲಜಿಕಲ್ ಕಂಟ್ರೋಲ್ ಐತೆ, ಅದರಿಂದ ಕೂಡ ಹತೋಟಿ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು. ಅದೇ ರೀತಿಯಾಗಿ ಮೋಹಕ ಬಲೆಗಳನ್ನು ಬಳಸುವುದು, ಅದೇ ರೀತಿಯಾಗಿ ಅಂಟು ಬಲೆಗಳು, ಅಂಟು ಬಲೆಗಳು ಅಂದರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಕರಿತೀವಿ, ಹಳದಿ ಬಣ್ಣದ ಅಂಟು ಬಲೆ ಅಂತ ಕರಿತೀವಿ, ಇವುಗಳನ್ನು ನಾವು ರಸ ಹೀರುವ ಕೀಟಗಳಿಗೆ ಬಳಸುವುದು. ಅದೇ ರೀತಿ ಮೋಹಕ ಬಲೆಗಳನ್ನು ನಾವು ಏನಂತೀವಿ ಕಾಂಡ ಕೊರಕ ಈ ಥರ ಕಾಯಿ ಕೊರಕ ಹುಳುಗಳಿಗೆ ಸೆಕ್ಸ್ ಫಿರಮೋನ್ ಟ್ರ್ಯಾಪ್ಸ್ ಅಂತ ಕರಿತೀವಿ, ಅದನ್ನು ಮೋಹಕ ಬಲೆಗಳನ್ನು ಕೂಡ ಬಳಸುವುದು ಸೂಕ್ತ. ಅದೇ ರೀತಿ ಜೈವಿಕ ಕೀಟನಾಶಕಗಳಾದ ಬೇವೇರಿಯಾ ಬೆಸ್ಸಿಯಾನ ನಿಮೋರಿಯಾ ರಿಲೈ ಮೆಟಾರಾಜಮ್ ಅನಿಸೋಪ್ಲಿಯೆ ವರ್ಟಿಸಿಲಿಯಂ ಲೆಕ್ಯಾನಿ, ಅದೇ ರೀತಿ ವೈರಾಣುಗಳಾದ ಅಂತ ಎಚ್ ಎ ಎನ್ ಪಿ ವಿ ಈ ಥರ ಜೈವಿಕ ಕೀಟನಾಶಕಗಳನ್ನು ಕೂಡ ಬಳಸುವುದು ಸೂಕ್ತ. ಎಲ್ಲ ಕ್ರಮಗಳನ್ನು ಕೈಗೊಂಡಾಗ ಕೀಟಗಳು ಇನ್ನೂ ಹತೋಟಿ ಕ್ರಮದಲ್ಲಿ ಬರದೇ ಹೋದ ತಕ್ಷಣ ನಾವೇನು ಮಾಡಬೇಕಂದ್ರೆ ಇವು ಆರ್ಥಿಕ ಮಟ್ಟ ದಾಟಿಬಿಟ್ಟು ಮುಂದುಗಡೆ ಹೋದಾಗ ಕೊನೆಯ ಉಪಾಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು. ಮೊದಲೇ ಹೇಳಿರ್ತಕ್ಕಂಥ ರಸ ಇರುವ ಕೀಟಗಳಿಗೆ ಬರ್ತಕ್ಕಂಥ ಡೈಮಿಥಿಯೋಟು 2 ml/L, ಅಲ್ಲಿಂದ ನೆಕ್ಸ್ಟು ಅದೇ ನಾವು ಇಮ್ಡಾಕ್ಲೋಪ್ರಿಡ್ ಅಂತ ಕರಿತೀವಿ, ಅದು 0.4 ml/L, ಥಯಾಮಿಥಾಕ್ಸಾನು 0.4 ml 11 ml ನಿರ್ದೇಶಿಸಿ ಬೆರೆಸಿ ರಸ ಇರುವ ಕೀಟಗಳಿಗೆ ಸಿಂಪಡಿಸಬಹುದು. ಕಾಂಡ ಕೊರಕ ಈ ಥರ ಹುಳುಗಳಿಗೆ ಏನು ಬಂದಾಗ ನಾವೇನಂದರೆ ಸ್ಪೈನಶಾಡು ಎಮ್ಎಮೆಕ್ಟಿನ್ ಬೆಂಜೋಯಿಟು ಕ್ಲೋರ್ನೆಂಟ್ರಿಪಲ್ಡು ಈ ಥರ ಕ್ರಿಮಿನಾಶಕಗಳನ್ನು ಬಳಸಬಹುದು. ಗೊಣ್ಣೆ ಹುಳು ಗೆದ್ದಲು ಈ ಥರ ಬಂದಾಗ ಅಥವಾ ನಾವು ಈಗ ಕಾಂಡ ಕೊರಕುಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬಂದಾಗ ಚೈಲೋಪಾಟಲಸ್ ಅಂತ ಕರಿತೀವಿ, ಆ ಥರದಲ್ಲಿ ಹರಹುಳುಗಳ ರೂಪದಲ್ಲಿ ಇರತಕ್ಕಂಥ ಕೀಟನಾಶಕಗಳನ್ನು ಬಳಸುವುದು ಸೂಕ್ತ. ಹರಹುಳುಗಳಲ್ಲಿ ಬರತಕ್ಕಂಥದ್ದು ಯಾವುದಂದರೆ ನಿಮಗೆ 4-8 ಕಾರ್ಬೋಪ್ಯೂರನ್ನು ಈ ಹರಳು ರೂಪದ ಕೀಟನಾಶಕಗಳನ್ನು 1 ಎಕರೆಗೆ 10 kg ಅಟ್ಟು ಸುಳಿಗಳಲ್ಲಿ ಹಾಕಿಕೊಂಡು ಹೋಗೋದ್ರಿಂದ ಕೂಡ ನಾವು ಸುಳಿ ನೊಣ ಮತ್ತು ಕಾಂಡ ಕೊರಕುಗಳನ್ನು ಕೂಡ ಹತೋಟಿಯಲ್ಲಿ ಇಡಬಹುದು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನು ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ. ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಗೊಂಡೆ ಹುಳದು ಸಮಗ್ರ ನಿರ್ವಹಣೆ ಬಗ್ಗೆ ವಿವರವಾಗಿ ಒಂಚೂರು ಮಾಹಿತಿ ನೀಡಬಹುದು? ಗೊಂಡೆ ಹುಳ ಎಂದರೆ ಸರಿ, ನಿಮ್ಗೆ ಏನಾದರೆ ಅದು ಬೇರಿನ ಮೇಲೆ ಹಾನಿ ಉಂಟು ಮಾಡುತ್ತೆ. ನಮಗೆ ಬೇರಿನ ಮೇಲೆ ಹಾನಿ ಉಂಟು ಮಾಡಿದ್ರೆ ಅದಕ್ಕೆ ಜೈವಿಕವಾಗಿ ಕಂಟ್ರೋಲ್ ಮಾಡಬೇಕಂದ್ರೆ ಮೆಟರೈಸಿಯಂ ಅನಿಸೋಪ್ಲಿ ಅಂತ ಬರುತ್ತೆ, ಅಲ್ಲಿಂದ ನಿಮೋರಿಯಾ ರಿಲಾಯ್. ಇವು ಏನಂದರೆ ಅದರಲ್ಲಿ ರೋಗವನ್ನು ಉಂಟು ಮಾಡ್ತವೆ, ರೋಗವನ್ನು ಉಂಟು ಮಾಡಿಬಿಟ್ಟು ಅದರನ್ನು ಮರಿ ಹುಳುಗಳನ್ನು ಸಾಯಿಸಿಬಿಡ್ತವೆ. ಅವನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಏನಂದರೆ ನಿಮಗೆ ನಾವು ಸಮಗ್ರ ಹತೋಟಿ ಕ್ರಮ ಕೈಗೊಂಡ್ರೆ ಮಾತ್ರ ಈ ಗೊಂಡೆ ಹುಳವನ್ನು ನಾವು ನಿರ್ವಹಣೆ ಮಾಡಲು ಸಾಧ್ಯ. ಈ ಮುಂಗಾರಲ್ಲಿ ಮೊದಲ ಮಳೆ ಬಿದ್ದಾಗ ಕೀಟಗಳನ್ನು ಹಿಡಿದು ನಾಶಪಡಿಸೋದು ಸೂಕ್ತ ಅಂತಾರೆ, ಆ ವಿಧಾನ ಅನುಸರಿಸ್ಬೋದು? ಹೌದು ಸರ್, ಮೊದಲನೆಯದಾಗಿ ಏನಂದರೆ ನಿಮಗೆ ಮಾಗಿ ಉಳಿಯುವಾಗ ನಾವು ಡೀಪ್ ಆಗಿ ಅಂತ ಕರಿತೀವಲ್ಲ ಅದನ್ನು ಫಸ್ಟ್ ಮಾಡ್ಕೊಳ್ಬೇಕು. ಆಳವಾದ ಮಾಗಿ ಉಳುಮೆಯನ್ನು ಮಾಡ್ಕೋಬೇಕು. ಯಾಕಂದರೆ ಆಳವಾದ ಮಾಗಿ ಉಳುಮೆ ಮಾಡೋದ್ರಿಂದ ಇದು ಏನು ಗೊಣ್ಣೆ ಹುಳು ಅಂತ ಹೇಳ್ಕಿದ್ದಲ್ಲ, ಮೊಟ್ಟೆಯನ್ನು ನಮಗೆ ಮಣ್ಣಿನಲ್ಲಿ ಸಿಗುತ್ತೆ. ಅದನ್ನು ಎಕ್ಸ್ಪೋಸ್ ಆದಾಗ ನಾವು ಏನಂತೀವೋ ಸನ್ಲೈಟ್ ಅಂತ ಕರಿತೀವಲ್ಲ, ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಅದು ಸಾಯುವ ಅವಕಾಶ ಇರುತ್ತೆ. ಕೋಶಗಳು ಕೂಡ ಇರ್ತವೆ, ಪೂಪಿ ಅಂತ ಕರಿತೀವಿ, ಅವು ಕೂಡ ನಾಶವಾಗ್ತವೆ. ಇದು ಏನಂದರೆ ನೀಮ್ ಅಂತ ಕರಿತೀವಿ, ನೀಮ್ ಟ್ರೀಯಲ್ಲಿ ಕರಿತೀವಿ, ನಿಮ್ಮ ಬೇವಿನ ಗಿಡ ಅಂತ ಕರಿತೀವಿ. ಇದ್ರದ್ದು ಏನಂದರೆ ಸರ್ವೇ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಏನಂದರೆ ಎಲ್ಲ ನೀವು ಗೊಣ್ಣೆ ಹುಳುಗಳು ಅಲ್ಲಿ ಕಾಂಗ್ರಿಗೇಟ್ ಆಗ್ತವೆ, ಎಲ್ಲ ಬಂದು ಕೂಡ ಸೇರ್ತವೆ. ಬೆಳಗ್ಗೆ ಹೋಗಿಬಿಟ್ಟು ನಾವು ಎಲ್ಲಾದರೂ ಫೀಲ್ಡಲ್ಲಿ ನೋಡಿದಾಗ ನಮ್ಮ ಗೊಣ್ಣೆ ಹುಳುಗಳು ಕೆಳಗಡೆ ಕಾಣಿಸ್ಬೋದು. ಬಟ್ ಏನಂದರೆ ನಾವು ಅಡಲ್ಟ್ ಅಂತ ಕರಿತೀವಿ, ಪ್ರೌಢ ಕೀಟಗಳು ನಮಗೆ ಅಲ್ಲಿ ಎಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥ ಜಾಗ ಅಂದರೆ ಬೇವಿನ ಗಿಡಗಳು ಸುತ್ತಮುತ್ತ ಇರೋದರಿಂದ ಅಲ್ಲಿ ಯಾರು ಅಕೇಶಿಯಾ ಗಿಡ ಅಂತ ಹೇಳ್ತೀವಿ, ಅಲ್ಲಿ ನಾವು ಕಂಡುಕೊಳ್ಬೋದು. ಅದು ನಮಗೆ ಬೆಳಿಗ್ಗೆ ಟೈಮು ಅಥವಾ ಹಗಲಲ್ಲಿ ಸಿಗೋತಕ್ಕಂಥ ಸಾಧ್ಯತೆಗಳು ಕಡಿಮೆ. 7 ಗಂಟೆ 8 ಗಂಟೆ ನಾವು ರಾತ್ರಿ ಹೊತ್ತು ಹೋದಾಗ ನಾವು ಒಂದು ಬುಟ್ಟಿಗಟ್ಟಲೆಯನ್ನು ಕೂಡ ಕಲೆಕ್ಟ್ ಮಾಡ್ಬೋದು. ಅವನ್ನು ತೊಗೊಂಡ್ಬಿಟ್ಟು ನಾವು ಅದನ್ನು ಕೂಡ ಡಿಸ್ಟ್ರಕ್ಷನ್ ಮಾಡೋದು ಎಲ್ಲ ಮೆಥಡ್ಗಿಂತಲೂ ಒಳ್ಳೆಯ ವಿಧಾನ. ಎಷ್ಟೋ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಒಂದೇ ಸಾರಿಗೆ ಏನು ಹುಳುಗಳು ಬರ್ತಾವಲ್ಲ ಅವನ್ನು ಹಿಡಿದು ಹತೋಟಿ ಮಾಡೋದೇ ತುಂಬ ಸೂಕ್ತ ಅಂತ ಸೂಕ್ತ ಸರ್. ಯಾಕಂದರೆ ನಾವು ಇತ್ತೀಚೆಗೆ ಪರ್ಟಿಕ್ಯುಲರ್ಲಾಗಿ ಮೇವಿನ ಬೆಳೆಗಳಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದು ಸೂಕ್ತವಲ್ಲ ಅಂತ ಹೇಳ್ತೀವಿ, ಕೊನೆ ಹಂತವಾಗಿ ಹೋಗಿ ಅಂತ ಹೇಳ್ತೀವಿ. ಯಾಕಂದರೆ ಇದನ್ನು ನಾವು ಏನಂದರೆ ಕಾಳು ಬೆಳೆಯಲ್ಲಿ ಅಂದರೆ ನಮಗೆ ಅವಧಿ ಇರುತ್ತೆ, ಟೈಮ್ ಇರುತ್ತೆ. ನಮಗೆ ಸ್ಪ್ರೇ ಮಾಡಿದ ತಕ್ಷಣ ಯಾವುದೇ ಕೀಟನಾಶಕ ಸ್ಪ್ರೇ ಮಾಡಿದ ತಕ್ಷಣ ನಮಗೆ 15-30 ದಿನ ಕಾಯುವ ಕಾಲಾವಧಿ ಬೇಕು. ಇದರಲ್ಲಿ ನಾವು ಏನಂದರೆ ನಾವು NSKE ಅಥವಾ ನೀಮ್ ಆಯಿಲ್ ಅವಧಿ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಕಾಲ ಕಾಯುವ ಅವಧಿ ಕಡಿಮೆ, 1-4 ದಿನ ಕಾಯಿದರೆ ಸಾಕು. ಯಾಕಂದರೆ ಇವನು ನಾವು ತಕ್ಷಣ ಕಟಾವು ಮಾಡಿ ಹಸುಗಳಿಗೆ ನಾವು ಆಹಾರವಾಗಿ ನೀಡ್ತಾ ಇರ್ತೀವಿ, ಆವಾಗ ಆ ಕೀಟನಾಶಕಗಳು ಕೂಡ ಅದರಲ್ಲಿ ಇರೋದ್ರಿಂದ ಹಸುಗಳು ತಿಂತವೆ, ಅವು ಕೂಡ ರೋಗಕ್ಕೆ ತುತ್ತಾಗ್ಬೋದು. ಅದೇ ರೀತಿ ನಾವು ಅದು ಏನು ರಾಸಾಯನಿಕವಾಗಿ ನಾವು ಏನು ತಿನ್ನಿಸಿರ್ತೀವಲ್ಲ ನಮಗೆ ಬರುತ್ತೆ ಹೆಂಗಂದರೆ ಹಾಲಿನ ರೂಪದಲ್ಲಿ ಅದರಲ್ಲಿ ರಾಸಾಯನಿಕವನ್ನು ನಾವು ಕುಡಿಯೋ ಥರ ಆಗುತ್ತೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡುವುದು ಸೂಕ್ತ. ಗೆದ್ದಲನ್ನು ಹತೋಟಿ ಮಾಡೋದು ಹೇಗೆ? ಗೆದ್ದಲನ್ನು ಹತೋಟಿ ಮಾಡೋದು ಸಮಗ್ರ ಕೀಟ ನಿರ್ವಹಣೆ ಮಾಡಿದಾಗ ಮಾತ್ರ ನಿಮಗೆ ಸಾಧ್ಯ. ಮಾಗಿ ಉಳುಮೆ ಮಾಡೋದು ಒಂದೇ ಅಲ್ಲ, ಅದೇ ರೀತಿ ನಾವೇನೋ ಇದರಲ್ಲಿ ಸಾಗುವಳಿ ಪದ್ಧತಿಗಳು ಅಂತ ಕರಿತೀವಿ, ಎಲ್ಲ ಸಾಗುವಳಿ ಪದ್ಧತಿಗಳನ್ನು ಪಾಲಿಸಬೇಕು. ಯಾಂತ್ರಿಕ ಕ್ರಮಗಳು ಅಂತ ಕರಿತೀವಿ, ಯಾಂತ್ರಿಕ ತಗಂದ್ರೆ ಮೆಕ್ಯಾನಿಕಲ್ ಅಂತ ಈ ಥರ ಕಂಟ್ರೋಲ್ ಮೀಸರ್ಸ್ ಅಂತ ಕರಿತೀವಿ. ಅದರ ಥರ ಇವು ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಎಗ್ ಮಾಸಿತ್ತು ಅಂದರೆ ನಾವು ಎಗ್ಸು ಮತ್ತು ಗ್ರಬ್ಸು ಅಂತ ಏನು ಕರಿತೀವಿ ಮರಿ ಹುಳುಗಳನ್ನು ಅವನು ಸಂಗ್ರಹಿಸಿಬಿಟ್ಟು ನಾಶ ಮಾಡೋದು, ಅವು ಯಾಂತ್ರಿಕ ಅಂತ ಕರಿತೀವಿ. ಮತ್ತು ಬಲೆಗಳನ್ನು ಬಳಸುವುದು, ಮೋಹಕ ಬಲೆಗಳನ್ನು ಬಳಸುವುದು, ಆಮೇಲೆ ಜೈವಿಕ ಕೀಟನಾಶಕಗಳನ್ನು ಬಳಸುವುದು. ಅದೇ ರೀತಿ ಮೆಟರೈಜಿಯಂ ಅನಿಸೋಪ್ಲೆ ಅಂತ ಹೇಳಿದೆ, ಅದೇ ರೀತಿ ನಿಮೋರಿಯಲ್ಲ ವಟಿಸಿಲಿಯಂ ಲೆಕ್ಯಾನಿ ಈ ಥರ ಜೈವಿಕ ಕೀಟಗಳ ನಾಶಕಗಳನ್ನು ಬಳಸೋದು ಸೂಕ್ತ. ಆಮೇಲೆ ಕೊನೆಯ ಹಂತವಾಗಿ ನೀವು ಏನಂದರೆ ನೀವು ಕೆಮಿಕಲ್ ಕಂಟ್ರೋಲ್ ಅಂತ ಕೀಟನಾಶಕಗಳನ್ನು ಕೂಡ ಬಳಸಬಹುದು. ಒಟ್ಟಾರೆ ಮೇವಿನ ಬೆಳೆಗಳಲ್ಲಿ ವಾರ್ಷಿಕ ಮೇವಿನ ಬೆಳೆಗಳು ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳಿಗೆ ಕೀಟಗಳು ಬರೋ ಹಾಗೆ ಮೇವಿನ ಮರಗಳಿಗೂ ಕೂಡ ಕೀಟಗಳು ಬರ್ತವೆ ಸರ್. ಅದರಲ್ಲಿ ಇತ್ತೀಚೆಗೆ ನಮ್ಮಲ್ಲಿ ಕಾಣಿಸ್ಕೊಡ್ತಾ ಇದೆ ಅಂದರೆ ಸ್ವಲ್ಪ ಗೆದ್ದಲು ಹುಳುಗಳು ಕಾಣಿಸ್ಕೊಡ್ತಾ ಇದೆ ನಮಗೆ. ಅದರಲ್ಲಿ ಕೂಡ ಏನಂದರೆ ಸರ್ವೇ ಸಾಮಾನ್ಯಕ್ಕೆ ರಸ ಹೀರುವ ಕೀಟಗಳು ಕೂಡ ಕಂಡುಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವೇನತ್ತು ಸಸ್ಯ ಹೀನು ಅಂತ ಕಂಡುಬಂದಿದೆ, ಅದೇ ರೀತಿ ಥ್ರಿಪ್ಸ್ ನುಸಿ ಅಂತ ಕಂಡುಬಂದಿದೆ, ಬಿಳಿ ನೊಣಾನು ಅಂತ ಕಂಡುಬಂದಿದೆ, ಜಿಗಿ ಹುಳು ಅಂತಲೂ ಕೂಡ ಕಂಡುಬಂದಿದೆ. ಇವು ರಸ ಹೀರುವ ಕೀಟಗಳು, ಇವಕ್ಕೂ ಕೂಡ ಏನು ನಾವು ಈಗ ರೆಕಮೆಂಡೇಶನ್ ಕೊಟ್ಟೆವಲ್ಲ ಈಗ ಮೇವಿನ ಬೇರೆ ಮೇವಿನ ಹುಳುಗಳು, ಅದೇ ಥರ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ, ಡೈಮಿಥೋಟಿ ಇವೆಲ್ಲ, ಇವು ಕೂಡ ಬಳಸೋದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಮುಂಚೆ ಏನಪ್ಪ ಅಂದರೆ ನಾವು ಸಾಗುವಳಿ ಪದ್ಧತಿಗಳು ಅದೇ ರೀತಿ ಜೈವಿಕ ಕ್ರಮಗಳು, ಯಾಂತ್ರಿಕೃತ ಕ್ರಮಗಳನ್ನು ಕೈಗೊಂಡು ಕೊನೆ ಹಂತವಾಗಿ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದು ಸೂಕ್ತ. ಸ್ವಲ್ಪ ಗೆದ್ದಲು ಕಂಡು ಬಂದಾಗ ಏನಂದರೆ ನಾವು ಒಂದು ಕ್ಲೋರೋಫೈರ್ಫಾಸ್ ಅಂತ ಬರುತ್ತೆ 20 EC, ಅದನ್ನು ಒಂದು 2.5 ml ನೀರಿಗೆ ಬೆರೆಸಿಬಿಟ್ಟು ಅದನ್ನು ನಾವು ಸುತ್ತಲೂ ಗಿಡದ ಸುತ್ತಲೂ ನಾವು ಸುರುವುದರಿಂದ ಕಂಟ್ರೋಲ್ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ತಾವು ಕೀಟಗಳ ಹತೋಟಿಯಲ್ಲಿ ಏನು ಸುಧಾರಿತ ತಳಿಗಳ ಜೊತೆಗೆ ಕೀಟ ನಿರೋಧಕ ತಳಿಗಳನ್ನು ಬಳಕೆ ಮಾಡಬಹುದು, ಅದು ಬಹಳ ಸೂಕ್ತ ಅಂತ ಹೇಳಿದ್ರಿ. ಮೇವಿನ ಬೆಳೆಗಳಲ್ಲಿ ಆ ತರಹದ ಕೀಟಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ, ಕೀಟವನ್ನು ಪ್ರತಿರೋಧಿಸುವಂತಹ ತಳಿಗಳನ್ನು ಕಂಡುಹಿಡಿಯಲಾಗಿದೆಯೇ, ಅಥವಾ ಇದ್ದರೆ ಎಲ್ಲಿ ಯಾವಾಗ ಹೇಗೆ ನಮ್ಮ ಕೃಷಿಕರು ಬಳಸ್ಬೋದು ಅಂತೀರಿ? ಇತ್ತೀಚಿಲಾಗಿ ಏನಂದರೆ ನಾವು ಯಾವುದೇ ತಳಿ ಬಿಡುಗಡೆ ಮಾಡಬೇಕಾದ್ರೆ ಅದು ರೋಗಕ್ಕೆ ಕೀಟಕ್ಕೆ ನಿರೋಧಕತೆ ಹೊಂದಿದ್ದರೆ ಮಾತ್ರ ಅದನ್ನು ಮುಂದೆ ತರ್ತೀವಿ. ಅಕಸ್ಮಾತ್ ಅದು ಏನಂದರೆ ಅಧಿಕ ಕೀಟಬಾಧೆ ಅಥವಾ ರೋಗ ಬಾಧೆಗೆ ಒಳಗಾಗ್ತಿತ್ತಂದ್ರೆ ಆ ಥರ ತಳಿಗಳನ್ನು ನಾವು ತರುವುದಿಲ್ಲ, ಅದನ್ನು ನಾವು ಕೂಡ ಬಿಡುಗಡೆಯನ್ನು ಕೂಡ ಮಾಡುವುದಿಲ್ಲ ಯಾವುದೇ ರೈತರಿಗೆ. ಮೇವಿನ ಬೆಳೆಗಳಲ್ಲಿ ಅಲ್ಲೇ ಆಗಲಿ, ಕಾಳಿನ ಬೆಳೆಗಳಲ್ಲಿ ಕೂಡ ಆಗಲಿ, ನೇಪೇರ್ ಹುಲ್ಲಿನಲ್ಲಿ BNH10 ಅಂತಿದೆ, PBN 342 ಅಂತ ಹೇಳಿಬಿಟ್ಟು, ಇವು ಎರಡೂ ತಳಿಗಳು ಕೂಡ ನಮಗೆ ಏನಾದರೂ ಸ್ವಲ್ಪ ಕೀಟಬಾಧೆಗಳಿಂದ, ಕೀಟ ಬರುವುದೇ ಇಲ್ಲ ಅಂತಲ್ಲ, ಕೀಟಬಾಧೆಗಳಿಂದ ಕಡಿಮೆ ಕಂಡುಕೊಳ್ತಾವೆ ಇದರಲ್ಲಿ ಬೇರೆ ತಳಿಗಳಿಗಿಂತ. ಅದೇ ರೀತಿ ನಾವು ಏನಿದ್ರೆ ಜೋಳದಲ್ಲಿ ನೋಡೋದಾಗ COFS 31 ಅಂತ ಬರುತ್ತೆ, COFS 29 ಅಂತ ಬರುತ್ತೆ. ನಾವು ಮೊದಲು ಬೆಳೀತಕ್ಕಂಥ ಬೆಳೆಗಳಿಗಿಂತ ಈ ಬೆಳೆಗಳಲ್ಲಿ ನಾವು ಬಿಳಿ ನೊಣ ಆಯಿತು, ಕಾಂಡ ಕೊರಕು ಆಯಿತು, ಈ ಹುಳುಗಳನ್ನು ಕೂಡ ಅತಿ ಕಡಿಮೆದಲ್ಲಿ ಬರ್ತವೆ. ಸಸ್ಯ ಏನೂ ಕೂಡ ಇದರಲ್ಲಿ ಅಷ್ಟೊಂದು ಕಂಡುಕೊಳ್ಳೋದಿಲ್ಲ. ಅದೇ ರೀತಿ ನಾವು ಕೌಪಿ ಅಂತ ಕರಿತೀವಿ ಮೇವಿನ ಅಲಸಂದೆಗಳಲ್ಲಿ, ಅದರಲ್ಲಿ ಕೂಡ ಇತ್ತೀಚೆಗೆ ಬಿಡುಗಡೆ ಆಗಿರ್ತ MFC 09-3 ಅಂತ ಕರಿತೀವಿ. ಇವು ಕೂಡ ಮಾಡರೇಟ್ಲಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಮಾಡರೇಟ್ಲಿ ರೆಸಿಸ್ಟೆನ್ಸ್ ಅಂದರೆ ಮಧ್ಯಮ ಗಾತ್ರ ಕೀಟಕ್ಕೆ ನಿರೋಧಕತೆಯನ್ನು ಹೊಂದಿರ್ತವೆ. ಪೂರ್ಣ ಪರಿಣಾಮವಲ್ಲದಿದ್ದರೂ ಕಡಿಮೆ ಹಂತದಲ್ಲಿ ಸ್ವಲ್ಪ ಕಾಣಿಸಿಕೊಳ್ಳೋದ್ರಿಂದ ನಾವು ಸಾಗುವಳಿ ಪದ್ಧತಿ ಅಥವಾ ಜೈವಿಕ ವಿಧಾನ ಅಥವಾ ಯಾಂತ್ರಿಕತ ವಿಧಾನದಿಂದ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಬೋದು. ಇದರಲ್ಲಿ MFC 09-3 ಅಂತ ಇದರಲ್ಲಿ ಹೊಸದಾಗಿ ಬಂದಿರೋದು. ಅದೇ ರೀತಿ ನಾವು ಕುದುರೆ ಮಸಾಲೆ ಅಂತ ಕರಿತೀವಿ, ಲೂಸರ್ನ್ ಅಂತ ಕರಿತೀವಿ ಅದನ್ನು. ಅದರಲ್ಲಿ ಕೂಡ ಒಂದೇ ಉತ್ತಮವಾದ ತಳಿ ಅಂದರೆ RL88 ಅಂತ, ಅದನ್ನು ಕೂಡ ಬಳಸಬಹುದು. ಅಂದರೆ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರುವಂತಹ ಮೇವಿನ ಬೆಳೆಗಳ ತಳಿಗಳನ್ನು ತಾವು ಬಳಕೆ ಮಾಡಿ ಅಂತ ಹೇಳಿ. ಹೌದು ಸರ್. ಅಲ್ವಾ? ಹೌದು. ಅಂದರೆ ಕೆಲವುದರಲ್ಲಿ ನಾವು ಬಿತ್ತನೆ ಬೀಜ ಬಳಸ್ತೀವಿ, ಕೆಲವುದರಲ್ಲಿ ಹುಲ್ಲಿನ ತಳಭಾಗದಲ್ಲಿ ಬರುವಂತಹ ಕಂದುಗಳನ್ನು ನಾವು ಬಳಕೆ ಮಾಡ್ತೀವಿ. ಹೌದು ಸರ್. ಈ ತರಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಬಳಕೆ ಮಾಡೋದಕ್ಕಿಂತ ಮುಂಚೆ ತಾವು ಮತ್ತೊಂದು ಹೇಳಿದ್ರೆ ಬೀಜೋಪಚಾರ ಮಾಡಬೇಕು ಅಂತ ಹೇಳಿ ಅಲ್ವೇ. ಅಂದರೆ ಬೀಜೋಪಚಾರ ಅಂದರೆ ಇದು ಕೇವಲ ರಾಸಾಯನಿಕ ಬೀಜೋಪಚಾರನ ಅಥವಾ ಜೈವಿಕ ಶಿಲೀಂದ್ರನಾಶಕಗಳು ಕೂಡ ಬರ್ತವೆ ಸರ್. ಅದನ್ನು ಮಾಡಬಹುದು ತಾವು. ಜೈವಿಕ ಶಿಲೀಂದ್ರನಾಶಕಗಳು ಬರ್ತವೆ, ರಾಸಾಯನಿಕನೂ ಬರ್ತವೆ, ಎರಡೂ ಮಾಡಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಅಲ್ಲ, ಈಗ ಮೇವಿನ ಏನು ಹುಲ್ಲಿದೆಯಲ್ಲ, ಹುಲ್ಲಿನ ಜಾತಿಯ ಬೆಳೆಗಳು, ಹುಲ್ಲಿಗೆ ನಾವು ಬೀಜೋಪಚಾರ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಹುಲ್ಲನ್ನು ನಾವು ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಪ್ರೊಪಗೇಷನ್ ಅಂತ ಕರಿತೀವಿ. ಅದಕ್ಕೆ ಈಗ ಸೀಮೆ ಹುಲ್ಲು ತಗೊಳ್ಳಿ, ಅದರಲ್ಲಿ ಏನಂದರೆ ನಾವು ಯಾವುದೇ ನಾವು ಸೀಡ್ಸ್ ಬರೋದಿಲ್ಲ, ಅಂದರೆ ಬೀಜ ಬರೋದಿಲ್ಲ. ಅದನ್ನೇ ಆ ಮೇವಿನ ತುಂಡುಗಳನ್ನೇ ಬೇರ್ಗಳನ್ನು ಯಾವುದ್ರಲ್ಲಾದ್ರೂ ಅದ್ದಿ ನಾಟಿ ಮಾಡೋದು ಆ ಥರದ್ದು ಏನಾದರೂ ಮಾಡ್ಬೋದಾ? ಮಾಡ್ಬೋದು ಸರ. ಇದರಲ್ಲಿ ಏನಂದರೆ ನಮಗೆ ಈ ಇತ್ತೀಚೆಗೆ ಬರ್ತಕ್ಕಂಥ ತಳಿಗಳಲ್ಲಿ ನಾವು ಕೀಟಗಳು ಮತ್ತು ರೋಗಗಳು ಕಂಡುಕೊಳ್ಳೋದೇ ಇಲ್ಲ. ನಾವು ಬೆಳೀತಕ್ಕಂಥ ಈಗ ನಮ್ಮಲ್ಲಿ ಇರ್ತಕ್ಕಂಥ ತಳಿಗಳಿಗೆ ನೇಪೇರ್ ಹುಲ್ಲಿಗೆ ರಾಸಾಯನಿಕ ಸಿಂಪಡಣೆ ಮಾಡುವಂಥ ರೈತರು ಯಾರೂ ಇಲ್ಲ. ಅಗತ್ಯವೇ ಇಲ್ಲ. ನಾವು ಆಲ್ಮೋಸ್ಟ್ ಏನಂದ್ರೆ ಇದನ್ನ ಜೀರೋ ಅಂತ ಕರಿತೀವಿ. ನಿಮಗೆ ಇನ್ನೂ ಕೂಡ ಕೀಟಗಳು ಸ್ವಲ್ಪ ಅಲ್ಪ ಸ್ವಲ್ಪ ಕಂಡು ಬಂದಾಗ ಅದನ್ನ ನಾವು ಕಟಾವು ಮಾಡಿ ಹಸುಗಳಿಗೆ ಹಾಕೋದು, ರಾಸಾಯನಿಕ ಸಿಂಪಡಣೆ ಮಾಡುವುದಕ್ಕಿಂತ ಮುಂಚೆನೆ ಇದು ಮಾಡುವುದು ತುಂಬಾ ಸೂಕ್ತ. ಅಲ್ಪ ಸ್ವಲ್ಪ ಹುಳುಗಳು ಇದ್ರೆ ತಿಂದ್ರೂ ಕೂಡ ಏನೂ ಆಗುದಿಲ್ಲ, ಅದನ್ನು ಒಂದು ಆಹಾರನೇ ಅಂತ ಕರಿಬಹುದು ನಾವು. ಅಂದ್ರೆ ಮೇವಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕೀಟಗಳ ಬಾಧೆ ತುಂಬಾನೇ ಕಡಿಮೆ. ಕಡಿಮೆ ಸರ್. ಆದರೂ ಬಂತು ಅಂತಂದರೆ ನೀವೇ ಹೇಳಿದ ಹಾಗೆ ಅದನ್ನು ಕತ್ತರಿಸಿ ಮೇವು ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಭಾಳ ಒಳ್ಳೆಯದು. ಕೀಟನಾಶಕಗಳು ಬಳಸೋಕ್ಕಿಂತ ಮುಂಚೆ ಈ ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದು. ಹಾಂ ಹಾಂ. ಅಂದರೆ ಎಲ್ಲಿ ಈ ಕೀಟನಾಶಕಗಳು ಬೇಕಾಗ್ಬೋದು ಅಂದರೆ ಬಹುವಾರ್ಷಿಕ ಬೆಳೆಗಳಲ್ಲಿ, ಯಾಕೆಂದರೆ ದೀರ್ಘವಾಗಿರ್ತವೆ. ಅಂಥದ್ರಲ್ಲೂ ಕೂಡ ನಾವು ಅಂಥ ಸೊಪ್ಪನ್ನು ಕತ್ತರಿಸಿ ಜಾನುವಾರುಗಳಿಗೆ ಮೇವಾಗಿ ಕೊಟ್ಬಿಟ್ರೆ ಕೀಟಗಳ ಬಾಧೆ ಕಡಿಮೆ. ಇತ್ತೀಚಿಲಾಗಿ ಬಂದಿರೋದು ಕೀಟಬಾಧೆ ಮುಖ್ಯವಾಗಿ ಅಂದ್ರೆ ಸರ್, ನಾವು ಲದ್ದಿ ಹುಳು ಅಂತ ಕರಿತೀವಿ. ಅದು ನಾವು ಫಾಲ್ ಆರ್ಮಿ ಅವ್ರು ನಾವು ಏನ್ ಮಾಡಿದ್ರು ಬರ್ತಾನೆ ಇದೆ ಸರ್. ಅದು ಬಟ್ 2018-19 ಹೆಂಗೆ ಆಗಿತ್ತಂದ್ರೆ ಅದರ ಪರಿಸ್ಥಿತಿ, ನಾವು ಮೇವಿನ ಬೆಳೆನೇ ನಾಶವಾಗುತ್ತೆ ಅನ್ನೋ ತರ ಪರಿಸ್ಥಿತಿ ಇತ್ತು ನಮಗೆ. ಈಗ ಅದು ನಮ್ಮ ಈಗಿನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನು ಕೂಡ ನಾವು ಹತೋಟಿ ಕ್ರಮದಲ್ಲಿ ಇದೆ ನಮಗೆ. ಮತ್ತೇನಂದ್ರೆ ಅದರಲ್ಲಿ ನಾವು ಮೇವಿನ ಬೆಳೆಗಳಲ್ಲಿ ನಾವು ಹುಲ್ಲಿನ ಬೆಳೆಗಳಲ್ಲಿ ಯಾವುದೇ ರಾಸಾಯನಿಕ ಕೀಟಗಳನ್ನು ಬಳಸುವ ಅವಶ್ಯಕತೆ ಇಲ್ಲ. ಏಕದಳ ಮೇವಿನ ಬೆಳೆಗಳಲ್ಲಿ ಸ್ವಲ್ಪ ಬೇಕಾಗುತ್ತೆ. ನಾವು ಜೋಳದಲ್ಲಿ ಏನಾದರೂ ಬಿಳಿ ನೋಣ ಕಂಡುಕೊಂಡಾಗ ಸ್ವಲ್ಪ ರಾಸಾಯನಿಕ ಕೀಟಗಳು ಬೇಕು. ಅದೇ ರೀತಿ ನಾವು ಫಾಲ್ ಆರ್ಮಿ ಅವರ್ ಅಂತ ಹೇಳ್ತೇವೆ ಲದ್ದಿಗಳು, ಇದಕ್ಕೂ ರಾಸಾಯನಿಕ ಕೀಟನಾಶಕಗಳು ಬೇಕೇ ಬೇಕು. ಕೆಲವೊಂದು ಸಾರಿ ನಾವು ಈ ಬೇವಿನ ಬೀಜದ ಕಷಾಯ ಆಗಲಿ ಅಥವಾ ಬೇವಿನ ಎಣ್ಣೆಯನ್ನಾಗಲಿ ಬಳಸಿದಾಗ ರಾಸುಗಳು, ಈಗ ಕುರಿ ಮೇಕೆ ಹಸುಗಳು, ಅದನ್ನು ತಿಂದಲೇ ಹೋಗ್ಬೋದಾ? ಕಹಿ ಇರುತ್ತೆ ಅಂತ. ಕೈ ಇರೋಂಥ ಅಂದರೆ ಸರ್, ನಮಗೆ ವೇಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಕಾಯುವ ಅವಧಿ ಅಂತ ಕರಿತೀವಿ ತಾನು. ಆ ಕಾಯುವ ಅವಧಿ ಮುಗಿದಾಗ ಅದರಲ್ಲಿ ಏನು ಔಷಧನೇ ಇರೋದಿಲ್ಲ ಅಲ್ವಾ, ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ಏನಂದರೆ ಯಾವುದೇ ಕೀಟನಾಶಕ ಬಳಸಿದ್ರೆ ಅದನ್ನು ನಾವು 15-30 ದಿನ ಅದಕ್ಕೆ ಕಾಯುವ ಅವಧಿ ಅಂತ ಇರೋದಿರುತ್ತೆ ಹೇಳ್ತೀವಿ. ಅದನ್ನು ನಾವು ರೆಸಿಡ್ಯೂಸ್ ಅಂತ ಕರಿತೀವಿ. ಅದು ರೆಸಿಡ್ಯೂಸ್ ಡಿಗ್ರೇಡ್ ಆದಮೇಲೆ ನಾವು ಕಟಾವು ಮಾಡೋದು ಸೂಕ್ತ ಅಂತ ಕೂಡ ನಾವು ರೈತರಿಗೆ ತಿಳಿಸ್ತೀವಿ. ಅದನ್ನು ಎಷ್ಟೋ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನೇ ತಿಂತಾವೆ ದನಗಳು, ತಿಂತಾವೆ ಸರ್. ಹಾಗಾಗಿ ಹೌದು, ನಾವು ಹೆಗ್ಗೆವನ್ನು ಕೂಡ ನಾವು ಮೇವಿನ ಮರವಾಗಿ ಬಳಸ್ತಾ ಇದ್ದೀವಿ ಅಲ್ವಾ. ಹೌದು, ಹಾಗಾಗಿ ಹೊಂಗೆಯನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಕಡಿಮೆ ಹೊಂಗೆಯನ್ನು ಕೂಡ ಆಡು ಮೇಕೆಗಳು ತಿಂತಾವೆ, ಅದನ್ನು ಕೂಡ ನಾವು ಔಷಧಿಯಾಗಿ ಕೂಡ ಬಳಸ್ತಾ ಇದ್ದೀವಿ. ಆ ಥರ ಇರ್ತವೆ. ಅದೇ ಅದೇ ಅಂದರೆ ಸ್ವಾಭಾವಿಕವಾಗಿ ಕೀಟಗಳನ್ನು ನಿಯಂತ್ರಣ ಮಾಡುವಂತಹ ವಿಧಾನಗಳನ್ನು ಹೆಚ್ಚು ಬಳಸಬೇಕು. ಅಂದರೆ ತಾವೇ ಹೇಳಿದ ಹಾಗೆ ಪರತಂತ್ರ ಪರಭಕ್ಷಕ ಕೀಟಗಳ ಸಂತತಿ ಹೆಚ್ಚಾಗುವಂತೆ ಮಾಡಬೇಕು. ಸ್ವಾಭಾವಿಕವಾಗಿ ಏನು ನೈಸರ್ಗಿಕವಾಗಿ ಸಿಗುವಂತಹ ಬೇವಿನ ಎಣ್ಣೆ ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡಿ ಕೀಟವನ್ನು ಹತೋಟಿ ಮಾಡಿಕೊಳ್ಳೋದು ಒಳ್ಳೆಯದು ಅಲ್ವಾ. ಕಡೇ ಅಸ್ತ್ರವಾಗಿ ರಾಸಾಯನಿಕಗಳನ್ನು ಇಟ್ಕೊಳ್ಳಿ ಅಂತೀರಿ. ವಿ ಸಿ ಫಾರಂಗೆ ಬಂದರೆ ಇದರ ಬಗ್ಗೆ ವಿಶೇಷವಾದ ತರಬೇತಿ ಮತ್ತು ಮಾಹಿತಿಯನ್ನು ಕೊಡ್ತೀರಾ? ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿಗಾಗಿ ವಿ ಸಿ ಫಾರ್ಮನ್ ಬಂದರೆ ಅವರಿಗೆ ಕೂಡ ಎಲ್ಲ ಏನಂದರೆ ಅಲ್ಲಿ ಎಲ್ಲ ತಳಿಗಳು ಕೂಡ ನೋಡಲು ಅವರಿಗೆ ಲಭ್ಯವಿದೆ. ನಾವು ಒಂದು ಗೋಲ್ಡನ್ ಜೂಬ್ಲಿ ಫೋರೆಸ್ಟ್ ಗಾರ್ಡನ್ ಅಂತ ಮಾಡಿದ್ದೀವಿ. ಅದು ಏನಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿಯೇ ಮಾನ್ಯತೆ ಪಡೆದಿದೆ. ಅಲ್ಲಿ ನಾವು ಒಟ್ಟು 37 ಮೇವಿನ ಬೆಳೆಗಳು 101 ತಳಿಗಳನ್ನು ನಾವು ರೈತರಿಗೆ ನೋಡಲು ಕೂಡ ಲಭ್ಯವಿದೆ. ಅಲ್ಲಿ ತಾವು ಕೂಡ ಬಂದು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದರೆ ಪಡೆದುಕೊಳ್ಬೋದು. ಅಂದರೆ ಕೀಟಗಳನ್ನು ಹತೋಟಿ ಮಾಡೋದು, ನಿರ್ವಹಣೆ ಮಾಡೋದು, ಬೀಳುವಂತಹ ಕೀಟಗಳು ಯಾವ್ಯಾವುದು, ಏನು ಎತ್ತ, ಅದನ್ನೆಲ್ಲ ತೋರಿಸ್ತಿರ್ತೀವಿ. ಎಲ್ಲಾನು ತೋರಿಸ್ತೀವಿ ಸರ್. ಅದು ಒಂದೇ ಅಲ್ಲ, ತಳಿಗಳನ್ನು ಕೂಡ ತೋರಿಸ್ತೀವಿ, ಬೇಸಾಯ ಕ್ರಮಗಳನ್ನು ತೋರಿಸ್ತೀವಿ, ಆ ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆ ಕೂಡ ಅವರಿಗೆ ಹೇಳ್ತೀವಿ, ಮತ್ತು ಬೀಜಗಳ ಲಭ್ಯತೆಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ದೊರಕಿಸ್ತೀವಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಹಾಂ ಸರ್, ಇದೆ 9-7-2-6-4-6-5-5. ಇನ್ನೊಮ್ಮೆ ಹೇಳ್ತೀರಾ? 9-7-2-6-4-6-5. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9-7-2-6-4-6-5-5. ಒಳ್ಳೆಯದು. ಡಾಕ್ಟರ್ ನಾಗೇಶ್ ಚಿಕ್ಕರುಗಿ ಅವರೇ, ಇದುವರೆಗೂ ಮೇವಿನ ಬೆಳೆಗಳ ಕೀಟಗಳ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಮೇವಿನ ಬೆಳೆಗಳ ಕೀಟ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ನಾಗೇಶ್ ಚಿಕ್ಕರುಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ಗುಮ್ಮನಹಳ್ಳಿಯ ಕೃಷಿಕ ದಂಪತಿ ಕಾಂತರಾಜು ಮತ್ತು ಜ್ಯೋತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ಕೃಷಿ ರಂಗದಲ್ಲಿ ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ, ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ.